ಆಕಾಶವಾಣಿ ಭದ್ರಾವತಿ. ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ಇದು ವಂಚಕರ ಸಂಚು ಅಂತ ನನಗೆ ಗೊತ್ತಿದೆಯಲ್ಲ. ಯಾವುದೇ ಇಮೇಲ್ಗೆ ರಿಪ್ಲೈ ಮಾಡಿಲ್ಲ. ಇದು ಮೋಸಗರ ಮೋಸ ಅಂತ ನನಗೆ ಗೊತ್ತಿದೆಯಲ್ಲ. ಕಾಲ್ ನಲ್ಲಿ ಯಾವುದೇ ಡೀಟೇಲ್ಸ್ ಕೊಟ್ಟಿಲ್ಲ. ಇದು ಫೈನಾನ್ಷಿಯಲ್ ಫ್ರಾಡ್ ಅಂತ ನನಗೆ ಗೊತ್ತಿದೆಯಲ್ಲ. ನಿಮ್ಮ ಯೋಗಕ್ಷೇಮವನ್ನು ಸುರಕ್ಷಿತಗೊಳಿಸಿ ಮತ್ತು SBI ಜೊತೆ ಸೇಫ್ ಆಗಿರಿ. # ನಾನೇ ಜವಾಬ್ದಾರ ನನ್ನ ಆನ್ಲೈನ್ ಸುರಕ್ಷತೆಗೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾವು ತರೀಕೆರೆ ತಾಲೂಕು ಕರ್ಕುಚ್ಚಿ ಎಂಬ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಶರತ್ ಎಂಬ ರೈತರು, ಅಂದ್ರೆ ಯುವ ರೈತರು ನಮ್ಮೊಂದಿಗೆ ಇದ್ದಾರೆ. ಅವರ ಒಂದು ಕೃಷಿ ಅನುಭವ ಅವರಿಂದ ಕೇಳಿ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಶರತ್ ಅವರೇ, ನಮಸ್ಕಾರ. ನಮಸ್ತೆ. ಎಷ್ಟೆಕರೆ ಜಮೀನು ಇದೆ ತಮ್ದು? ಸರ್, 5 ಎಕರೆ ಇದೆ. ಸರ್, 5 ಎಕರೆಯಲ್ಲಿ ತೆಂಗು, ಅಡಿಕೆ, ಸ್ವಲ್ಪ ಕಾಫಿ, ಸಪೋಟೋ, ಏಲಕ್ಕಿ, ವಿವಿಧ ಬೆಳೆಗಳನ್ನ ಹಾಕೊಂಡಿದೀವಿ. ತಮಗೆ ಈ ಇಷ್ಟೊಂದು ಬೆಳೆಗಳನ್ನ ಬೆಳ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಎಲ್ಲಿ ತನಕ ಓದಿರುತ್ತಾವು? ಸರ್, BSc ಫೈನಲ್ ಇಯರ್ ರೀ. ಸರಿ, ಬಾಟ್ನಿ ಮಾಡ್ತೀವಿ. ಅಂದ್ರೆ BSc ಓದ್ತಾನೆ ತಾವು ಇಷ್ಟೆಲ್ಲ ಒಂದು ಕೃಷಿ ಮಾಡ್ತಾ ಇದ್ರಲ್ಲ, ಆಸಕ್ತಿ ಹೇಗ್ ಬಂತು ಅಂತೀರಿ? ಅಂದ್ರೆ ಇದು ಆಕ್ಚುಲಿ ತೋಟ ತಗೊಂಡಿರೋದು ನಾವು. ಹಂಗೆ ನಾವು ಅಂದ್ರೆ ಅಡಿಕೆ ನಾವು ಸಾವಯವ ಕೃಷಿ ಮಾಡ್ತೀವಿ, ಸಮಗ್ರ ಕೃಷಿ. ಇದು 5 ಎಕರೆ ಅಡಿಕೆ ಇದೆ. ಈ ಅಡಿಕೆಯಲ್ಲಿ ನಾವು ವರ್ಷಕ್ಕೆ ಏನಿಲ್ಲ ಅಂದ್ರೆ 300-350 ಕ್ವಿಂಟಲ್ ಅಡಿಕೆ ಬೆಳೀತಾ ಇದೀವಿ. ನಾವು ಈ ಸರಿ ಅಂದ್ರೆ ಈ ವಾತಾವರಣದಲ್ಲಿ ಈ ಸರಿ ಆದಾಯ ಅಡಿಕೆ ಬೆಳೆ ಕಡಿಮೆ ಬರ್ತಾ ಇದೆ ಈ ಸರಿ. ಯಾಕಂದ್ರೆ ವಾತಾವರಣ ಈ ವಿಪರೀತ ಮಳೆ ಆಗಿರೋದ್ರಿಂದ ಅಡಿಕೆಯಲ್ಲಿ ಅಂದ್ರೆ ಅರಳು ಉದುರಿರೋದು ಈ ರೀತಿ ಆದ್ರಿಂದ ಈ ಸರಿ ಅಡಿಕೆ ಬೆಳೆ ಕಡಿಮೆ ಇದೆ. ಮತ್ತೆ ಹೋ ಸರಿ ಲೆಕ್ಕ ಅಂದ್ರೆ 5 ಎಕರೆ 350 ಕ್ವಿಂಟಲ್ ಅಡಿಕೆ ನಾವು ಬೆಳೆದಿದ್ದೀವಿ. ಹೆಂಗೆ ಅಂದ್ರೆ ಅಂದ್ರೆ ಈ ಅಡಿಕೆಯಲ್ಲಿ ಸುಮಾರು ಜಾತಿ ತೀರ್ಥಳ್ಳಿಗೋಟು ಮತ್ತೆ ತರೀಕೆರೆ ಬುಕ್ಕಂಬೋದಿಗೋಟು ಈ ರೀತಿ ಎಲ್ಲ ಅಡಿಕೆ ಇದೆ. ಅಡಿಕೆ ಈ ಏನು ರೋಗ ಬರದಂಗೆ, ಡಿಸೀಸ್ ಬರದಂಗೆ ನಾವು ಬೆಳೀತಿದೀವಿ ಅಂದ್ರೆ ಅದು ಸಾವಯವ ಕೃಷಿ ಮೇಲೆ. ಯಾಕೆ ಸಾವಯವ ಮಾಡ್ಬೇಕು ಅಂದ್ರೆ ಈ ಅಡಿಕೆ ನಾವು ಫಸ್ಟಿನ ಸ್ಟಾರ್ಟಿಂಗ್ ಇಂದ ಈ ಗೆಪ್ಪೆ ಸುಸಿಯಿಂದ ಮಾಡಿರ್ತೀವಿ ನಾವು. ಈಗ ಏನ್ ಮಾಡ್ಬಿಡ್ತಿದಾರೆ ಅಂದ್ರೆ ಅಡಿಕೆ ಬೇಕಾಬಿಟ್ಟು ಹೆಂಗ ಯಾವ್ದೋ ಒಂದು 30-35 ವರ್ಷದ ಮರದ ಅಡಿಕೆ ಸಸ್ಯದಿಂದ ಬೀಜ ಮಾಡಿ ಬೆಳೆದು ಅದು ಈಗ ಸುಮಾರು ರೋಗದಿಂದ ಬಂದು ಅಡಿಕೆ ಈಳ್ ಏನಾಗ್ತದೆ ಕಡಿಮೆ ಬರ್ತಾ ಇದೆ. ನಾವು ಅದಕ್ಕೋಸ್ಕರ ಗೆಪ್ಪೆ ಸಸಿ ಅವಾಗಿಂದ ನಮ್ಮ ತಾತದಿಂದ ಹಾಕಿರೋದ್ರಿಂದ ನಮ್ದು ಅಡಿಕೆ ಏನಿಲ್ಲ ಅವರೇಜ್ 300-500 ಕ್ವಿಂಟಲ್ ಅಡಿಕೆ ಬರ್ತಾ ಇದೆ. ವರ್ಷಕ್ಕೆ ಏನಿಲ್ಲ 15 ಲಕ್ಷ ಆದಾಯ ಬರೀ 5 ಎಕರೆಯಲ್ಲಿ ಬರ್ತಾ ಇದೆ. ಮತ್ತೆ ತೆಂಗು ಬೆಳೆದಿದೀವಿ. ತೆಂಗು ಒಂದು 200 ಗಿಡ ಇದಾವೆ. ಅದರಲ್ಲಿ 200 ಸಸಿ ಅಂದ್ರೆ ಸುತ್ತ ಇದಾವೆ. 200 ಸಸಿಯಲ್ಲಿ ನಮ್ಗೇನಿಲ್ಲ ಅಂದ್ರೆ ವರ್ಷಕ್ಕೆ 15,000 ಎಳ್ನೀರು ತೆಗಿತೀವಿ ನಾವು. ಹೆಂಗೆ ಅಂದ್ರೆ ನಾವು ಅದರಲ್ಲಿ ನಾವು ಒಂದೊಂದು ಚೀಲ ಕುರಿ ಗೊಬ್ಬರ ಮತ್ತೆ ಕಸ ತೆಂಗಿನ ಅದೇ ಕಸ ಎಲ್ಲ ಮುಚ್ಚಿ ಗೊಬ್ಬರ ಹಾಕಿ ಬೆಳಿತೀವಿ. ಅಂದ್ರೆ ವರ್ಷಕ್ಕೆ ಆದಾಯ ಅದರಿಂದ ಮಿನಿಮಮ್ 2-2.5 ಲಕ್ಷ ಬರೀ ತೆಂಗಲ್ಲೇ ಬರುತ್ತೆ. ಮತ್ತೆ ಯಾಕಂದ್ರೆ ತೆಂಗು 15-15 ರೂಪಾಯಿ ರೇಟ್ ಇದೆ. ಎಳ್ನೀರ್ಗು ನಾವು ಆಕ್ಚುಲಿ ತೆಂಗ ಅಡಿಕೆ ಬರೀ ಕಾಯಿ ಕೊಡೋದಿಲ್ಲ, ಎಳ್ನೀರ್ ಕೊಡ್ತೀವಿ. ಎಳ್ನೀರ್ ಯಾಕೆ ಕೊಡ್ತೀವಿ ಅಂದ್ರೆ ಈ ನುಸಿ ರೋಗ ತೆಂಗಲ್ಲಿ ಸ್ವಲ್ಪ ಜಾಸ್ತಿ, ಹಾಗಾಗಿ ಎಳ್ನೀರ್ ಕೊಡೋದ್ರಿಂದ ಈ ನುಸಿ ರೋಗ ಕಡಿಮೆ ಆಗೋದ ಉದ್ದೇಶಕ್ಕೆ ಎಳ್ನೀರ್ ಕೊಡ್ತೀವಿ. ಮತ್ತೆ ರೇಟು 15-15 ರೂಪಾಯಿ ರೇಟು ಅವರೇಜ್ ಈಗಿದೆ ಪ್ರೆಸೆಂಟ್. ಮತ್ತೆ ಕಾಯಿ ಕಾಯಿ ಅಂದ್ರೆ ಈಗ ಆಕ್ಚುಲಿ ಪ್ರೈಸ್ ಇರೋದು 10-12 ರೂಪಾಯಿ ಹೈಯೆಸ್ಟ್. ಅದಕ್ಕೋಸ್ಕರ ನಾವು ಎಳ್ನೀರ್ ಕೊಟ್ಟು ಒಂದೇ ಸರಿ ಅವರೇಜ್ ಅಮೌಂಟ್ ಸಿಗುತ್ತೆ. ಒಂದು ನಮಗೇನಿಲ್ಲ ಅಂದ್ರು 200 ಗಿಡದಿಂದ ಒಂದ್ ಸತಿ ಕಿತ್ತರೆ ಎಳ್ನೀರು 3,000 ಎಳ್ನೀರು ಕೀಳ್ತೀವಿ ನಾವು. 2 ಲೋಡ್ ಗಾಡಿ ಆಗುತ್ತೆ. ಮತ್ತೆ ಈಗ ಸದ್ಯಕ್ಕೆ ಕಾಫಿ ಹಾಕಿದ್ದೀನಿ, ಒಂದ್ 300 ಕಾಫಿ ಗಿಡ ಹಾಕಿದ್ದೀನಿ. ಆ ಕಾಫಿ ಏನು ಈ ಸತಿ ಈಗ ಹಾಕಿದೀನಿ, ಇನ್ನು ಬಂದಿಲ್ಲ. ಈ ಅಡಿಕೆಯಲ್ಲಿ ಇಳುವರಿ ಕಡಿಮೆ ಬರ್ತಾ ಇದೆ ಅಂತ ಹೇಳಿದ್ರೆ, ತಾವು ಯಾವ್ಯಾವ ರೀತಿಯಾದ ಒಂದು ಗೊಬ್ಬರಗಳನ್ನ ಕೊಡ್ತಾ ಇದ್ದೀರಿ? ನಿಮ್ಮ ಒಂದು ಇಳುವರಿಗೂ ಬೇರೆಯವ್ರ ಇಳುವರಿಗೂ ವ್ಯತ್ಯಾಸ ಏನು? ಅವಾಗಿನ ಕೃಷಿ ಪದ್ಧತಿಗೂ ಇವಾಗಿನ ಕೃಷಿ ಪದ್ಧತಿಗೂ ಏನ್ ತಾವ್ ವ್ಯತ್ಯಾಸ ಕಾಣ್ತಾ ಇರೋದು? ಸರ್, ನಾವೀಗ ಸಾವಯವ ಕೃಷಿ ಮಾಡ್ತಾ ಇದೀವಿ ನಾವು ಈಗ ಆಕ್ಚುಲಿ ಈಗ, ಯಾಕೆಂದ್ರೆ ಒಂದ್ 2 ವರ್ಷದಿಂದ ಸಾವಯವ ಮಾಡ್ತಾ ಇದೀವಿ. ಯಾಕೆಂದ್ರೆ ನಾವು ಮುಂಚೆ ಈಗ ಒಂದ್ 5-6 ವರ್ಷ ಈ ಸೀಮೆ ಗೊಬ್ಬರ ಹಾಕ್ಬಿಟ್ಟು ಅಡಿಕೆ ಗಿಡ ನುಸಿ ರೋಗ ಬರೋದು, ಈ ರೀತಿ ಎಲ್ಲ ರೋಗ ಸ್ಟಾರ್ಟ್ ಆಗೋದು. ಹಾಗಾಗಿ ಮುಂಚಿನ ಪದ್ಧತಿ ಏನಿದೆಯೋ ಸಾವಯವ, ಅದನ್ನೇ ನಾವು ಮತ್ತೆ ಅವಳ ಅಳವಡಿಸ್ಕೊಂಡು ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದೀವಿ. ಮತ್ತೆ ಈ ಯಾಕೆ ಈಗ ರೋಗ ಅಂತ ಎಲ್ಲ ಈ ಗೆಪ್ಪೆ ಈಗ ಸಸಿ ಹಾಕದೆ ಒಂದು ಎಲ್ಲರೂ ಈಗ ನಾನು ಮಾಡ್ತೀನಿ ಸಸಿ ಅಂತ ಹೇಳ್ಬಿಟ್ಟು ಎಲ್ಲರೂ ಮಾಡಕತ್ಬಿಟ್ಟಾರೆ. ಹಾಗಾಗಿ ಕೃಷಿ ಅವ ಸ್ಟಾರ್ಟಿಂಗ್ ಬೇಸಿಕ್ ಹೆಂಗಿದೆ ಅಂದ್ರೆ ಎಂಬ್ರಿಯೋ ಸ್ಟೇಜ್ ಇಂದ ಸ್ಟಾರ್ಟಿಂಗ್ ಮೊಳಕೆ ಆಗೋದ್ರಿಂದ ಗಿಡ ರೋಗ ಹೇಗೆ ಆಕ್ಚುಲಿ ಬರ್ತದಿಂದ ಇದರಿಂದನೇ ನಾವು ಗೆಪ್ಪೆ ಸಸಿ ಮಾಡಲ್ಲ, ಸುಮ್ನೆ ಬೇಗ ಬಿಟ್ಟು ಪ್ಯಾಕೆಟ್ ಸಸಿ ಮಾಡಿ ಅವರು ಇಷ್ಟಕ್ಕೆ 10-15 ರೂಪಾಯಿ 20 ರೂಪಾಯಿ ಕೊಟ್ರು ಅಂತ ಹೇಳ್ಬಿಟ್ಟು ಅಂದ್ರೆ ಹಾಕ್ಬಿಡ್ತೀವಿ. ನೀವು ನಿಮ್ಮ ಗಿಡಗಳನ್ನು ತಾವೇ ಮಾಡಿದ್ದು ಅಂತಾನ ಸಸಿ ಅಂದ್ರೆ ನಮ್ಮ ತಾತರು ಈ ಬುಕ್ಕಂಬೂದಿಯಿಂದ ಅಡಿಕೆ ಸಸಿ ಅಂದ್ರೆ ಬೀಜಗಳು ತಂದ್ಬಿಟ್ಟು ಅವಾಗ ಮಿನಿಮಮ್ 55-60 ವರ್ಷದ ಮರದ್ದು 80 ವರ್ಷ ಮರ ಅಂತ ಬೀಜಗಳು ತಂದ್ಬಿಟ್ಟು ಮಾಡಿ ಗೆಪ್ಪೆ ಸಸಿ ಮಾಡಿ ಆಮೇಲೆ ತೆಗೆದು ತಗೊಂಡೋಗಿ ಪುಟ್ಟಿ ಗೊಬ್ಬರ ಹಾಕಿ ದನಿನ ಗೊಬ್ಬರ ಆಕ್ಚುಲಿ ಅಂತ ದನಿನ ಗೊಬ್ಬರನ ಜಾಸ್ತಿ ಬಳಸ್ತಿದ್ದು ದನಿನ ಗೊಬ್ಬರ ಹಾಕಿ ಬೆಳೆದ್ರಿಂದ ಒಂದು ಆರೋಗ್ಯಕ್ಕೆ ಏನು ರೋಗ ಇಲ್ದಲೆ ನೀಟಾಗಿ ಬಂದು. ನೀವು ಅಂದ್ರೆ ನೀರು ನಿರ್ವಹಣೆ ಯಾವ ರೀತಿ ಮಾಡ್ತಿದ್ದೀರಾ ತಾವು? ನೀರಾವರಿನೂ ಐತೆ, ಇದರಲ್ಲಿ 2 ಎಕರೆ ನೀರಾವರಿ, 3 ಎಕರೆ ಈ ಹನಿ ನೀರಾವರಿ ಇದೆ. ಹನಿ ನೀರಾವರಿ ಇರೋದ್ರಿಂದ ನಮಗೆ ಈಲ್ಡ್ ಸ್ವಲ್ಪ ಜಾಸ್ತಿ ಬರ್ತಿದೆ. ಎಷ್ಟು ದಿವಸಕ್ಕೊಂದ್ಸಲ ನೀರು ಕೊಡ್ತೀರಾ ತಾವು? ನಾವು 15-20 ದಿವಸಕ್ಕೆ ನೀರು ಕೊಡ್ತಾನೆ ಇರ್ತೀವಿ ಹನಿ ನೀರಾವರಿದು. ಹಂಗಾಗಿ ಸ್ವಲ್ಪ ಈಲ್ಡ್ ಏನು ಕಡಿಮೆ ಆಗುತ್ತ ಆಗಿಲ್ಲ. ಈ ಸತಿ ಮಾತ್ರ ವಾತಾವರಣ ಮಾತ್ರ ಚೇಂಜಸ್ ಇರೋದ್ರಿಂದ ಈಲ್ಡ್ ಎಲ್ಲ ಕಡಿಮೆ ಆಗಿದೆ. ವಾತಾವರಣ ಚೇಂಜಸ್ ಆಗ್ಲಿಕ್ಕೆ ಕಾರಣ ಅಂತ ಕೇಳೋದ್ಕಿಂತ ಏನೇನು ವಾತಾವರಣ ಚೇಂಜಸ್ ಆಯ್ತು, ತಮಗೆ ಎಷ್ಟು ಬರ್ತಿತ್ತಕ್ಕಂತ ಇಳುವರಿಯಲ್ಲಿ ಏನ್ ತೊಂದರೆ ಆಯ್ತು, ಎಷ್ಟು ಕಡಿಮೆ ಬಂತು? ಸರಿ ನಾನು ಹೇಳಿದ 350 ಕ್ವಿಂಟಲ್ ಅವರೇಜ್ 5 ಎಕರೆ ಬರ್ತದಿದ್ದು, ಬಟ್ ಈ ಸತಿ ಏನಾಯ್ತಂದ್ರೆ 200-250 ಆಗದೆ ಹೈಯೆಸ್ಟ್ ಆಗಿದೆ. 200 ಕ್ವಿಂಟಲ್ ಬೆಳೆಯೋದು ಕಷ್ಟ ಆಗಿತ್ತು, ಯಾಕಂದ್ರೆ ವಾತಾವರಣ ಅತಿಯಾದ ಮಳೆ, ಈ ಸರಿ ವರ್ಷ ಪೂರ್ತಿ ಮಳೆ ಆದ್ರೆ ಆಯ್ತು, ಮತ್ತೆ ಅರಳೆಲ್ಲ ಉದುರೋದು, ಈ ರೀತಿಯಿಂದ ಇಳುವರಿ ಕಡಿಮೆ ಆಯ್ತು. ನೀವೇನು ಮುಂಜಾಗ್ರತವಾಗಿ ಹರಡೋದು ಉದುರೋ ಸಮಸ್ಯೆ ಕಂಡಾಗ ಏನು ಮಾಡ್ಕೊಳ್ಳಿಲ್ವ ತಾವು? ಸರ್, ನಾವು ಬರೀ ಸಾವಯವ ಮಾಡೋದ್ರಿಂದ ಬೇರೆ ಈ ಸ್ಪ್ರೇ ಹೊಡೆಯೋದು, ಇನ್ನಿತರೆ ಗೊಬ್ಬರ ಹಾಕೋದು, ಇನ್ಆರ್ಗಾನಿಕ್ ಮೆಟೀರಿಯಲ್ಸ್ ಯಾವ್ದಾರೆ ಅತ್ತಿಂದ ಹಾಕೋದು ಅದ್ಯಾವುದು ಮಾಡಕ್ ಹೋಗ್ಲಿಲ್ಲ. ಹಂಗಾಗಿ ಸ್ವಲ್ಪ ಈಲ್ಡ್ ಕಡಿಮೆ ಆಯ್ತು. ಅಂದ್ರೆ ಮಾಡಬಹುದಾಗಿತ್ತು ಇಂತ ಈ ತರ ಶೀತದ ವಾತಾವರಣದಲ್ಲಿ, ಅವೆಲ್ಲ ಮಾಡಲು ತೊಂದರೆ ಅಂತಾನ ಅಥವಾ ಮಾಡಬಾರದು ಅಂತಾನೆ ತಮ್ಮ ಮನ್ಸ? ಅಂದ್ರೆ ಈಗ ರೋಗ ಬರ್ತಿರೋದ್ರಿಂದ ಹಿಡುಮುಂಡಿ ರೋಗ ಸುಮ್ನೆ ಇನ್ನಿತರ ರೋಗ ಬರ್ತಿರೋದ್ರಿಂದ ನಾವು ಅದು ಸ್ಟಾಪ್ ಮಾಡ್ಬಿಡೋಣ, ಮುಂಚೆ ಯಾವ್ದು ಹಳೆ ಪದ್ಧತಿ ಏನಿದೆ ಅದನ್ನೇ ಬಳಸ್ಕೊಡೋಣ ಉದ್ದೇಶಕ್ಕೆ ನಾವು ಬರೀ ಸಾವಯವದಿಂದ ಮಾಡ್ಕೊಂಡು ಬರ್ತೇವೆ. ಗಿಡದ ಅಂತರಗಳೆಲ್ಲ ನೋಡಿದ್ರೆ ಎಷ್ಟೆಷ್ಟ ಅಡಿ ಅಂತರದಲ್ಲಿ ಇಟ್ಟಿದ್ದೀರಾ ತಾವು? 9-9 ಅಡಿ ಗಿಡ ಎಲ್ಲ ಸುತ್ತ 9 ಅಡಿ ಇರೋದು. ಅಂದ್ರೆ ಕಳೆ ನಿರ್ವಹಣೆಯಲ್ಲಿ ಯಾವ ತರ ಮಾಡ್ತೀರಾ? ಕಳೆ ನಿರ್ವಹಣೆ ಅಂದ್ರೆ ನಾವು ಮಿಷಿನ್ ತಂದಿದೀವಿ, ಕಳೆ ಹೊಡೆಯೋ ಮಿಷಿನ್. ಆ ಮಿಷಿನ್ ಅಲ್ಲಿ ಒಂದಿಬ್ರು ಕೆಲಸ ಕರ್ಕೊಂಡು ಕಳೆ ಓಡಿಸ್ತೀನಿ. ಅಂದ್ರೆ ನಿಮ್ಮ ಒಂದು ಬೇಸಾಯ ಪದ್ಧತಿಯಲ್ಲಿ ಯಾಂತ್ರೀಕೃತ ಬೇಸಾಯ ಅನುಸರಿಸಿದ್ರೆ ಅದು ಯಾವ ರೀತಿ ಬೇಸಾಯ ಮಾಡ್ತಿರತ್ತ? ಸರ್, ನಾವು ವರ್ಷಕ್ಕೆ ಒಂದೇ ಸರಿ ಬೇಸಾಯ ಮಾಡೋದು. ಅಂದ್ರೆ ಗೊಬ್ಬರ ಹಾಕಿದಾಗ ಗೊಬ್ಬರ ಹಾಕಿ ಬೇಸಾಯ ಹೊಡೆಸ್ಬಿಟ್ಟು ಹಂಗೆ ಬಿಟ್ಬಿಡ್ತೀವಿ. ಸುತ್ತಕೆತ್ತಿ ಗೊಬ್ಬರ ಹಾಕಲ್ಲ, ಏನು ಮಾಡಲ್ಲ, ಸುಮ್ನೆ ಗೊಬ್ಬರನ ಪುಟ್ಟಿ ಸುಮ್ನೆ ಒಂದೊಂದು ಪುಟ್ಟಿ ಗೊಬ್ಬರ ಚೆಲ್ಬಿಟ್ಟು ಬೇಸಾಯ ಹೊಡೆಸಿ 1 ವರ್ಷದಿಂದ 1 ವರ್ಷಕ್ಕೆ ಬೇಸಾಯ ಮಾಡೋದು ನಾವು. ಹಂಗಾಗಿ ಸ್ವಲ್ಪ ಇಳಿಯವರೆ ಪರವಾಗಿಲ್ಲ. ಅಂದ್ರೆ ಗಿಡಗಳ ನಿರ್ವಹಣೆ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೂ ನೋಡ್ಕೊಂಡಾಗ ಯಾವ ತರ ನಿರ್ವಹಣೆ ಮಾಡ್ತೀರಾ ಪ್ರತಿಯೊಂದು ಗಿಡಗಳನ್ನು? ಅಂದ್ರೆ ಈ ಡ್ರಿಪ್ ಇರಿಗೇಷನ್ ಮಾಡ್ತಿರೋದ್ರಿಂದ ನಮಗೆ ಎಲ್ಲದಕ್ಕೂ ಗಿಡಕ್ಕೂ ಸಲೀಸಾಗಿ ನೀರು ಹೋಗ್ತಿರೋದ್ರಿಂದ ನಾವು ನೀಟಾಗಿ ನಡೀತೀವಿ. ತದನಂತರವಾಗಿ ತಾವು ತೆಂಗಿನ ಮರನು ತೆಂಗಿನ ಗಿಡನು ಸಾಕಿದೀನಿ ಅಂತ ಹೇಳಿದ್ರಿ, ಬೆಳೆಸ್ತಾ ಇದೀನಿ ಅಂತ ಹೇಳಿದ್ರಿ, ಅದು ಯಾವ ಊರಿಂದು ಕಾಯಿ ಅದು? ಅಂದ್ರೆ ಅದರಲ್ಲಿ ಬರ್ತಕ್ಕಂತ ಆದಾಯ ಎಷ್ಟು ಬರುತ್ತೆ ಅಂತ ಹೇಳಿದ್ರಿ, ಮಾರ್ಕೆಟಿಂಗ್ ಅಲ್ಲಿ ಯಾವ ರೀತಿ ಮಾಡ್ತಿದ್ರಾ ತಾವು? ಸರ್, ಇದು ತೆಂಗು ಅಂದ್ರೆ ತೆಂಗು ನಾವು ವರ್ಷಕ್ಕೆ ಒಂದ್ಸತಿ 1 ಚೀಲ ಗೊಬ್ಬರ ಹಾಕ್ತಿವಿ ಸರ್. ಇದು ಕುರಿ ಗೊಬ್ಬರ ತಂದು ಹಾಕ್ತಿವಿ. 1 ಚೀಲ ಕುರಿ ಗೊಬ್ಬರ 200 ರೂಪಾಯಿ ಅವರೇಜ್ ಇರೋದು ಈಗ. ಅದ್ರ ಜೊತೆಗೆ ಅದ್ ತೆಂಗಿನ ಗಿಡ, ಒಂದು ತೆಂಗಿನ ಗಿಡ ಏನಿಲ್ಲ ಅಂದ್ರೆ 200 ಕೆಜಿ ಅಷ್ಟು ಗೊಬ್ಬರ ಆಗುತ್ತದೆ. ಅದೇ ವರ್ಷದಿಂದ ವರ್ಷಕ್ಕೆ 200 ಕೆಜಿ ಅಷ್ಟು ಗೊಬ್ಬರ ಆಗುತ್ತೆ. ನಾ ತಿಂಗಲ್ಲಿ ಬೆಳೆಯೋದು ಒಂದಿಂದ ಒಂದ್ ಗಿಡದಲ್ಲಿ ಮಿನಿಮಮ್ ನೂರು 150 ಕಾಯಿ ಇಲ್ಲ ಎಳ್ನೀರು ಒಂದು ಗಿಡದಲ್ಲಿ ಬರುತ್ತೆ. ಅವರೇಜ್ ಅಂದ್ರೆ ಒಂದು ಗಿಡ ಮಿನಿಮಮ್ 4,000 ರೂಪಾಯಿ 4,500 ರೂಪಾಯಿ ಒಂದು ತೆಂಗಿನ ಗಿಡ ಸಿಗುತ್ತೆ. ನಾವು ಮಾರ್ಕೆಟ್ ಏನಂದ್ರೆ ತರೀಕೆರೆ ಗ್ರಾಮ ತರೀಕೆರೆಯಲ್ಲಿರೋ ಕಡೂರು ಈ ಕಡೆ ಎಲ್ಲ ಬಂದ್ಬಿಟ್ಟು ಎಳ್ನೀರು ಬಂದು ಕಿತ್ಕೊಂಡು ಹೋಗ್ತಾರೆ. ಅಂದ್ರೆ ಎಳ್ನೀರ್ ನಮಗೆ 15-15 ರೂಪಾಯಿ ರೇಟು ಫಿಕ್ಸ್ ಮಾಡ್ಕೊಂಡು ಒಂದು ಎಳ್ನೀರಿಗೆ 15 ರೂಪಾಯಿ ಕೊಡ್ತಿದ್ದಾರೆ. ಇದು ಪೂರ್ತಿ ಮಂಗಳೂರು ಕಡೆ ಮತ್ತೆ ಕುಂದಾಪುರ ಸೈಡು ಎಳ್ನೀರು ಕಳಿಸ್ತಾರೆ. ಮತ್ತೆ ಈ ಡೆಲ್ಲಿ ಕಡೆ ಡೆಲ್ಲಿಗೂ ಸಪ್ಲೈ ಮಾಡ್ತಿದ್ದಾರೆ ಇಲ್ಲಿ ಈ ಸೈಡಿಂದ ಈ ನಮ್ಮ ಚಿಕ್ಕಮಗಳೂರು ಡಿಸ್ಟಿಕ್ ತರೀಕೆರೆ ತಾಲೂಕಿನಿಂದ ಸಪ್ಲೈ ಮಾಡ್ತಿದ್ದಾರೆ. ಅಂದ್ರೆ ಎಳ್ನೀರ್ ಕೊಟ್ಟಾಗ ಕಾಯಿ ಇಳುವರಿ ಕಡಿಮೆ ಆಗುತ್ತೆ ಅಂತ ಕೆಲವು ಭಾಗದಲ್ಲಿ ಕೇಳ್ಪಟ್ವಿ, ನೀವು ಎಳ್ನೀರೇ ಕೊಡ್ತೀನಿ ಅಂತಂದಾಗ ಯಾವ ರೀತಿ ಅದನ್ನ ಮೇಂಟೈನ್ ಯಾವ ತರ ಮಾಡ್ತೀರಾ? ಸರ್, ನಾವು ಎಳ್ನೀರ್ ಯಾಕೆ ಕೊಡ್ತಿದ್ದೀವಿ ಅಂದ್ರೆ ಈ ಸಣ್ಣ ಪುಟ್ಟ ರೋಗ ಮರದಲ್ಲಿ ರೋಗ ಇರೋದ್ರಿಂದ ಈ ನುಸಿ ರೋಗ ಇರೋದ್ರಿಂದ ನಾವು ಎಳ್ನೀರ್ ಜಾಸ್ತಿ ಕೊಡ್ತೀವಿ. ಅಂದ್ರೆ ಈ ಎಳ್ನೀರ್ ಜಾಸ್ತಿ ಏನು ಅಂದ್ರೆ ಅವರೇಜ್ ಅಂದ್ರೆ ಈ ಅಕ್ಟೋಬರು ಮತ್ತೆ ಜನವರಿ ತಿಂಗಳಲ್ಲಿ ಮಾತ್ರ ಕೊಡ್ಬೇಕು. ಅಕ್ಟೋಬರ್ ಎಂಡ್ ಮತ್ತೆ ಜನವರಿಯಲ್ಲಿ ಕೊಟ್ರೆ ಒಂದು ಅವರೇಜ್ ರೋಗ ಕಡಿಮೆ ಆಗುತ್ತೆ. ಈಗ ಮರದಿಂದ ಜಾಸ್ತಿ ಕೊಟ್ಟಂಗ್ ಕಂಟಿನ್ಯೂ ಕೊಟ್ಟಂಗು ಮರ ಒಂಥರ ಈ ನುಸಿ ರೋಗ ಬಂದು ಆಳ ಇಡೀ ಮುಂಡಿ ರೋಗ ಬಂದು ಗಿಡ ಎಲ್ಲ ಒಣಗೋಗೋದು ಹಂಗಂಗೆ ಡಿಸೀಸ್ ಬರ್ತಾ ಎಲ್ಲ ಮರನು ಹಂಗೆ ಒಣಗೋಗ್ತವೆ. ಹಂಗಾಗಿ ನಾವು ಯಾವಾಗ ಎಳ್ನೀರು ಕೊಡ್ಬೇಕಂದ್ರೆ ಅಕ್ಟೋಬರ್ ಎಂಡು ಈ ಮಂತ್ ಎಂಡು ಮತ್ತೆ ಈ ಜನವರಿ ಫೆಬ್ರವರಿ ತಿಂಗಳಲ್ಲಿ 2 ಸತಿ ಎಳ್ನೀರು ಕೊಡ್ಬೇಕು. ಯಾವ ಕಂಟಿನ್ಯೂ ಎಳ್ನೀರು ಕೊಟ್ರೆ ಗಿಡ ಸುಮ್ಮನೆ ಹಾಳಾಗ್ತವೆ. ಅದ್ರ ನೆಕ್ಸ್ಟ್ ಕಾಯಿ ಕಾಯಿ ಬರ್ತೈತೆ. ಕಾಯಿನಿಂದ ರೇಟ್ ಎಲ್ಲ ಕಡಿಮೆ ಇದೆ 10-12 ರೂಪಾಯಿ. ಹಂಗಾಗಿ ಎಳ್ನೀರು ವೇಸ್ಟ್. ಅಂದ್ರೆ ನುಸಿ ರೋಗ ಬಂದಾಗ ತಾವು ಬರಕ್ಕಿಂತ ಮುಂಚಿತವಾಗಿ ಏನು ಮುಂಜಾಗ್ರತೆ ಮಾಡಲು ಅಥವಾ ಬಂದ ಮೇಲೆ ನೀವೇನು ಕೃಷಿ ಅಧಿಕಾರಿಗಳಿಂದ ಯಾರನ್ನು ಕೇಳಿ ಅದಕ್ಕೇನು ನಿರ್ವಹಣೆ ಮಾಡೋದು? ನುಸಿ ರೋಗ ಅನ್ನೋದು ಅದು ಬೀಜದಿಂದಾನೇ ಬಂದ್ಬಿಟ್ಟಿರತ್ತೆ. ಹಂಗಾಗಿ ನಾವು ಯಾವ್ದಕ್ಕೂ ತರಕೇಸ ಮಾಡ್ತೀವಿ. ಅದಕ್ಕೇನು ಗೊಬ್ಬರ ಹಾಕೋದಾಗ್ಲಿ ಔಷಧಿ ಹಾಕೋದಾಗ್ಲಿ ಏನು ಮಾಡಲ್ಲ? ಇಲ್ಲ ಸರ್, ಏನ್ ಸ್ಪ್ರೇ ಹೊಡಿಯಲ್ಲ, ಗೊಬ್ಬರನು ಹಾಕಲ್ಲ. ಗೊಬ್ಬರ ಅಂದ್ರೆ ಸೀಮೆ ಗೊಬ್ಬರ ಯಾವ್ದು ಹಾಕಲ್ಲ, ಮಾಮೂಲಿ ದನಿ ಗೊಬ್ಬರ ಇಲ್ಲ ಕುರಿ ಗೊಬ್ಬರ. ಮತ್ತೆ ಅದ್ರ ಜೊತೆಗೆ ಬೇರೆ ಬೇರೆ ಬೆಳೆಗಳನ್ನ ಬೆಳ್ಕೊಂಡಿದೀನಿ ಅಂತ ಹೇಳಿದ್ರೆ ಏನೇನ್ ಹಾಕಿದಾರೆ ಜೊತೆಗೆ? ಸರ್, ಈಗ ನಾನು ಜೇನು ಕೃಷಿ ಮಾಡಿದೀನಿ, ಒಂದ್ 2 ಬಾಕ್ಸ್ ಇಟ್ಟಿದ್ದೀನಿ. ಆ ಜೇನು ಬಾಕ್ಸ್ ಕೃಷಿಯಲ್ಲಿ ಒಂದು ಅಂದ್ರೆ ಈಗ ಅಕ್ಟೋಬರ್ ನವೆಂಬರ್ ಇಂದ ಸ್ಟಾರ್ಟ್ ಆಗುತ್ತೆ ಜೇನು. ಇದ್ರಲ್ಲಿ ಏನಿಲ್ಲ ಅಂದ್ರೆ ಮಿನಿಮಮ್ 1 ತಿಂಗಳಿಗೆ 1 ಬಾಕ್ಸ್ ಅಲ್ಲಿ 1 ಕೆಜಿ ತುಪ್ಪ ತೆಗಿಬಹುದು. 1 ಬಾಕ್ಸ್ ಅಲ್ಲಿ ಮಿನಿಮಮ್ ನಾನು ಈಗ ತನಕ 1 ಬಾಕ್ಸ್ ಅಲ್ಲಿ ಈ ನವೆಂಬರ್ ಇಂದ ಈ ಏಪ್ರಿಲ್ ಮೇ ವರೆಗೂ ಜೇನು ಸಿಗುತ್ತೆ ನಮಗೆ. ಏನಿಲ್ಲ ಅಂದ್ರೆ ಒಂದು 5-6 ಕೆಜಿ ತುಪ್ಪ ತೆಗ್ದಿದ್ದೀನಿ ಆಲ್ರೆಡಿ. ಮಿನಿಮಮ್ ಅಂದ್ರೆ ಒಂದ 3-4 ಲೀಟರ್ ಅಷ್ಟು ತುಪ್ಪ ತೆಗ್ದಿದ್ದೀನಿ. ಜೇನು ಕೃಷಿ ಮಾಡ್ತಿದ್ದೀನಿ, ಬಾಕ್ಸ್ ಹಾಕಿದೀನಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ಸಂಪೂರ್ಣವಾದ ಒಂದು ಒಳ್ಳೆ ವಾತಾವರಣ ಸೃಷ್ಟಿಸಬೇಕಾಗುತ್ತೆ. ತಾವು ಯಾವ ರೀತಿಯಾದ ವಾತಾವರಣ ಅದಕ್ಕೆ ಸೃಷ್ಟಿ ಮಾಡಿದ್ದೀರಾ? ವಾತಾವರಣ ಅಂದ್ರೆ ಈಗ ತೆಂಗಿ ಆಕ್ಚುಲಿ ಇರೋ ಹೂವು ಆಗುತ್ತೆ, ಅದಕ್ಕೆ ಮಕರಂದ ಇರುತ್ತೆ. ಮತ್ತೆ ಇಲ್ಲಿ ನಮ್ಮ ಪಕ್ಕದಲ್ಲೇ ಕಾಡಿದೆ, ಕಾಡಲ್ಲಿ ಅಕೇಶಿಯ ಮರ ಇದೆ. ಆ ಅಕೇಶಿಯ ಮರದ ಹೂವು ಸಿಕ್ಕಾಪಟ್ಟೆ ಯಾವಾಗಲೂ ಮರದ ತುಂಬಾ ಹೂವು ಇರ್ತೈತೆ. ಹಂಗಾಗಿ ನಂದು ತುಪ್ಪ ತಿಂಗಳ ತುಪ್ಪ ತೆಗೆಯಕ್ಕೆ ಈಸಿ ಆಯ್ತು. ಮತ್ತೆ ಇದು ಮಾರ್ಕೆಟಿಂಗ್ ನಾನು ಮಾಡ್ತಿಲ್ಲ, ಅವರೇಜ್ ಕೇಳಿದವರಿಗೆಲ್ಲ ಸುಮ್ಮನೆ 100 ಗ್ರಾಮು 200 ಗ್ರಾಮು ಹಿಂಗೆ ಮಾರ್ತಾ ಇದ್ದೀನಿ. ಜೊತೆಗೆ ಸಪೋಟ ಕೂಡ ಹಾಕಿದೀನಿ, ಅದರಲ್ಲೂ ಕೂಡ ಒಳ್ಳೆ ಆದಾಯ ಬಂತು ಅಂತ ಹೇಳಿದ್ರೆ ಏನು ಯಾವ ತರ ಸಪೋಟ ಯಾವ್ದು ಏನು? ಸಪೋಟ ಅಂದ್ರೆ ನಮ್ದು ಮಿನಿಮಮ್ ಈಗ ಒಂದು 10 ಮರ ಇದೆ, ಮಿನಿಮಮ್ 60 ಮರ ಇದ್ವು ನಮ್ದು. 60 ಮರ ಅಲ್ಲಿ ನಾನೆಲ್ಲ ಕಡಿಸ್ಬಿಟ್ಟು ಈಗ ಅಡಿಕೆ ಹಾಕ್ಬಿಟ್ಟಿದೀನಿ. 60 ಮರದಲ್ಲಿ ಒಂದು 10 ಮರ ಉಳಿಸ್ಕೊಂಡಿದೀನಿ. 1 ಮರ ಏನಿಲ್ಲ, ಮಿನಿಮಮ್ 1 ಕ್ವಿಂಟಲ್ ಸಪೋಟ ಬಿಡುತ್ತೆ. 1 ಮರ ಅಂದ್ರೆ ಮಿನಿಮಮ್ 20-25 ವರ್ಷ ದೊಡ್ಡ ಮರ ನಮ್ದು. ಈಗ ಸಪೋಟ ಇಳುವರಿ ಅಂದ್ರೆ ಅವ್ರಿಗೆ ನಮಗೆಲ್ಲ ಬರೀ 15 ರೂಪಾಯಿ ಕೆಜಿ ಸಪೋಟ ಕೊಡ್ತಾರೆ. ಮಿನಿಮಮ್ 1 ಕ್ವಿಂಟಲ್ ಒಂದ್ ಮರ ಬಿಟ್ರೆ ಮಿನಿಮಮ್ 1,500 ರೂಪಾಯಿ ಆಗ್ತೈತೆ. ಹಂಗಾಗಿ ನಾವು ಯಾರಿಗೂ ಸಪೋಟ ಕೊಡಕ್ಕೂ ಹೋಗೋದಿಲ್ಲ, ಮಾರೋದು ಇಲ್ಲ. ನಾವೇ ಮನೆಗಾಗಿ ಬೆಳ್ಕೊಂಡಿದೀವಿ. ಈಗ ಮನೆಗೋಸ್ಕರ ಒಂದ್ 10 ಮರ ಬಿಟ್ಟಿದೀವಿ. ಮೆಣಸು ಕೂಡ ಹಾಕಿದೀನಿ ಅಂತ ಹೇಳಿದ್ರೆ ಮೆಣಸು ಈ ಸರಿ ನಾವು ಈ ಮೂಡಿಗೆರೆ ZHRS ಅಂತ ಒಂದು ಗೌರ್ಮೆಂಟ್ ನರ್ಸರಿ ಇದೆ, ಅಲ್ಲಿಂದ ಒಂದು 200 ಗಿಡ ತಂದು ಹಾಕಿದೀನಿ. ಈ ಸರಿ ಮಳೆ ಶೀತಕ್ಕೆ ಆಲ್ರೆಡಿ ಒಂದು 100 ಗಿಡ ಹೋಗಿದಾವೆ. ಇನ್ನೊಂದು 100 ಗಿಡ ಚೆನ್ನಾಗಿ ಬೆಳೆದಿದೆ. ಅಂದ್ರೆ ಶೀತಕ್ಕೆ ಹೋಯ್ತು ಅಂತ ಹೇಳಿದ್ರೆ ಅದಕ್ಕೇನಾದ್ರು ನಾವು ತಾವು ಮುಂಜಾಗ್ರತವಾಗಿ ಏನು ಕೆಲಸ ಮಾಡ್ಲಿಲ್ವ? ಸರ್, ಅಂದ್ರೆ ಗೊಬ್ಬರ ಎಲ್ಲ ಹಾಕಿ ನೀಟಾಗಿ ಗೊಬ್ಬರ ಎಲ್ಲ ಹಾಕಿ ಮಾಡಿದ್ವಿ. ಅಂದ್ರೆ ಕಂಟಿನ್ಯೂ ಮಳೆಯಿಂದ ಅದು ಸರಿ ಬರ್ಲಿಲ್ಲ. ಅಂದ್ರೆ ಮೆಣಸು ಬೆಳಿಲಿಕ್ಕೆ ಯಾವ ರೀತಿ ವಾತಾವರಣ ಇದ್ರೆ ಚೆನ್ನಾಗಿ ಒಳ್ಳೆ ಇಳುವರಿ ಬರುತ್ತೆ ಅಂತೀರಿ? ಸರ್, ಅಂದ್ರೆ ನೆರಳಿರ್ಬೇಕು. ಈಗ ನಮ್ದಂದ್ರೆ ತೋಟದಲ್ಲಿ ತೆಂಗು ಐತೆ, ಅಡಿಕೆ ಐತೆ, ಎಲ್ಲ ನೆರಳಿದೆ. ನೀಟಾಗಿ ನೀರು ಡ್ರಿಪ್ ಇರಿಗೇಷನ್ ಇಂದ ಆರಾಮಾಗಿ ನೀಟಾಗಿ ಬರ್ತದೆ. ಎಷ್ಟು ಬಂತು ಅದ್ರಲ್ಲಿ ಏನಾದ್ರು ತಮಗೆ ಆದಾಯ ಏನಾದ್ರು ಬಂತ? ಆದಾಯ ಏನು ಬಂದಿಲ್ಲ ಈಗ ಸದ್ಯಕ್ಕೆ, ಮುಂದಿನ ವರ್ಷ ಈಗಿನ ರೀಸೆಂಟ್ ಆಗಿ ಹಾಕಿರತ್ತಲ್ಲ ಒಂದ್ ವರ್ಷ ಆಗಿದೆ, ಮಿನಿಮಮ್ ಎರಡು ಮೂರು ವರ್ಷ ಬೇಕು. ಏಲಕ್ಕಿ ಕೂಡ ಬೆಳೀತಾ ಇದ್ದೀನಿ ಅಂತ ಹೇಳಿದ್ರೆ? ಏಲಕ್ಕಿ ಈಗ ಹಾಕಿದ್ದೀನಿ ಸರ್, ಈಗ ಮಿನಿಮಮ್ ಒಂದು 25-30 ಏಲಕ್ಕಿ ಹಾಕೊಂಡಿದ್ದೀನಿ ಅಂದ್ರೆ ಮನೆಗೋಸ್ಕರ. ಅದರಲ್ಲಿ ಒಂದ್ ಏಲಕ್ಕಿ ಈಗ ಯಾವ್ದೇ ಬಿಟ್ಟಿದೆ, ಏನಿಲ್ಲ ಮಿನಿಮಮ್ ಒಂದ್ ಏಲಕ್ಕಿ ಅರ್ಧ ಕೆಜಿಯಿಂದ ಒಂದು ಕೆಜಿ ತನಕ ಬಿಡುತ್ತೆ ಅಂತ ಹೇಳಿದ್ದಾರೆ. ನಮ್ದು ಇನ್ನೂ ಒಂದು ಆವರೇಜ್ ಒಂದು 100 ಗ್ರಾಮ್ ಈಗ ಬಿಟ್ಟಿದೆ ಆಲ್ರೆಡಿ. ಅಂದ್ರೆ ಇವನ್ನೆಲ್ಲ ಬೆಳೀತಾ ಇರ್ಬೇಕಾದ್ರೆ ಕೆಲವೊಂದು ನಿರ್ವಹಣೆ ಕ್ರಮಗಳನ್ನ ಮಾಡ್ತಾರೆ, ಯಾವ ರೀತಿ ಇಷ್ಟನ್ನೆಲ್ಲ ನಿರ್ವಹಿಸದಿರ ತಾವು? ಸರ್, ಈಗ ನಾವು ಏಲಕ್ಕಿ ಬೆಳಿಬೇಕಂದ್ರೆ ಮಿನಿಮಮ್ 5-6 ವರ್ಷ ಸಾವಯವ ಮಾಡಿರ್ಬೇಕು. ಸಾವಯವ ನೀ ಎಷ್ಟು 5-6 ವರ್ಷ ಮಾಡಿರ್ತೀವೋ ಅವಾಗ ಏಲಕ್ಕಿ ಮಾತ್ರ, ಏಲಕ್ಕಿ ಕೃಷಿಗೋಸ್ಕರ ಅದು ಬೆಟರ್ ಒನ್ ಬೆಳೀಲಿಕ್ಕೆ ಎಲ್ಲ ಬೆಟರ್ ಒನ್. ಅದಕ್ಕೋಸ್ಕರ ಒಂದ್ 2-3 ವರ್ಷ ನಾವು ಸಾವಯವ ಮಾಡಿದೀವಿ. ಹಂಗಾಗಿ ನಾನು ಈಗ ಸದ್ಯಕ್ಕೆ ಒಂದ್ 50 ಗಿಡ, ಒಂದ್ 25 ಗಿಡ ತಿಂದ ಹಾಕೊಂಡಿದ್ವಿ. ಕೆಲ ನೀರಿನ ನಿರ್ವಹಣೆ ಎಲ್ಲ ಯಾವ ರೀತಿ ಮಾಡ್ಕೊಂಡ್ರಿ, ಮತ್ತೆ ಗೊಬ್ಬರನೆಲ್ಲ ಅಷ್ಟಕ್ಕೂ ಒಟ್ಟಿಗೆ ಕೊಡ್ತಿರೋ, ಯಾವ ರೀತಿ ಹಂತ ಹಂತವಾಗಿ ಕೊಡ್ತಾ ಬರ್ತೀರ ತಾವು? ಸರ್, ಗೊಬ್ಬರ ನಾವು ಈಗ ಆಗಸ್ಟ್ ಅಲ್ಲಿ ಕೊಟ್ಟಿದೀವಿ, ಮತ್ತೆ ಜನವರಿ ಟೈಮಲ್ಲಿ ಒಂದ್ ಟೈಮ್ ಗೊಬ್ಬರ ಕೊಡ್ತೀವಿ, ವರ್ಷಕ್ಕೊಂದ್ಸ ಒಂದ್ ಟೈಮ್ ಗೊಬ್ಬರ ಕೊಡೋದು. ಮಾವು ಕೂಡ ಬೆಳಿದೀನಿ ಅಂದ್ರೆ ಎಷ್ಟು ಗಿಡಗಳಿದಾವೆ ಮಾವಿನ ಗಿಡ? ಸರ್, ಮಾವು ಒಂದ್ 10 ಮಾವಿನ ಗಿಡ ಇದಾವೆ. ಅದು ಮಿನಿಮಮ್ ನಮಗೆ ವರ್ಷಕ್ಕೊಂದು ಕುಂಟಲ್ ಏನೋ ಮಾವಿನ ಬರುತ್ತೆ. ಅದು ಮನೆಗೋಸ್ಕರ ಬೆಳ್ಕೊಂಡಿದೀವಿ, ಅದಕ್ಕೇನು ಸ್ಪ್ರೇ ಮಾಡಲ್ಲ ಏನು ಮಾಡಲ್ಲ, ಅಕ್ಕಿ ಪಕ್ಷಿಗಳು ತಿನ್ಲಿ ಅಂತಾನೆ ಬಿಟ್ಟಿದೀವಿ. ಯಾವ ಮಾವು ಹಾಕಿದ್ರಿ? ಸರ್, ನಮ್ದು ಗಿಳಿ ಮೂತಿನ ಐತೆ. ಒಟ್ಟಲ್ಲಿ ತಾವು ಓದ್ತಾನೆ ಇದೊಂದಿಷ್ಟೆಲ್ಲ ಕೃಷಿ ಮಾಡ್ತಾ ಇದೀರಲ್ಲ, ಯಾವ ರೀತಿ ನಿರ್ವಹಿಸ್ತೀರ ಸಮಯನ ತಾವು? ಸಮಯ ಅಂದ್ರೆ ನಾವು ಸಂಜೆ ಕಾಲೇಜಿಂದ ಬಂದಾಗ ಮಿನಿಮಮ್ ಒಂದು 4-5 ಗಂಟೆ ಮೇಲೆ ಬಂದಾಗ ತೋಟ ಆಡೋದು, ಮತ್ತೆ ಅವರೇಜ್ ಭಾನುವಾರ ರಜೆ ಇದ್ದಾಗೆಲ್ಲ ಬಂದು ಜನ ಕರ್ಕೊಂಡ್ಬಂದು ಕೆಲಸ ಮಾಡಿಸೋದು, ಈ ರೀತಿ ಮಾಡ್ತೇವೆ. ಅಂದ್ರೆ ಓದಿಗೇನು ತೊಂದರೆ ಆಗ್ತಿಲ್ಲ? ಇಲ್ಲ ಸರ್, ಓದಿಗೇನು ತೊಂದರೆ ಇಲ್ಲ. ಕಾಫಿ ಕೂಡ ಬೆಳಿತೀನಿ ಅಂತ ಹೇಳಿದ್ರಿ? ಕಾಫಿನೂ ಹಾಕಿದೀನಿ ಸರ್, ಕಾಫಿ ಒಂದು 300 ಕಾಫಿ ಹಾಕಿದ್ದೇನೆ, ಅವೆಲ್ಲ ಚೆನ್ನಾಗಿದೆ. ಇನ್ನೊಂದು ಮುಂದಿನ ವರ್ಷಕ್ಕೆ, ಮುಂದಿನ 2 ವರ್ಷಕ್ಕೆ ಬಿಡ್ತವೆ. ಆ ಗಿಡಗಳನ್ನ ಯಾವ ತರ ನಿರ್ವಹಣೆ ಮಾಡ್ತೀರಾ ಕಾಫಿ ಗಿಡಗಳನ್ನ? ಕಾಫಿ ಗಿಡ ಅಂದ್ರೆ ಮಾಮೂಲಿ ಸರ್, ಸಾವಯವ ನಾವು ಬಳಸ್ತಿರೋದ್ರಿಂದ ಮಾಮೂಲಿ ಗಿಡ ಹಾಕಿಸಿ ಬಿಟ್ಟಿವಿ, ಅವು ಯಾವಾಗಾರೆ ಬರಲಿ. ಮತ್ತೆ ಇನ್ನೊಂದು ವರ್ಷ ಜೇನಿನ ಇದಕ್ಕೋಸ್ಕರನು ಹಾಕಿರೋದು, ಜೇನು ಮಕರಂದ ಇರ್ಲಿಕ್ಕೋಸ್ಕರನು ನಾವು ಕಾಫಿ ಬೆಳೆದಿವಿ ಸರ್. ಅಂದ್ರೆ ಅದಕ್ಕೆಲ್ಲ ಯಾವ ತರ ಗೊಬ್ಬರ ಕೊಡ್ತೀರಿ, ಯಾವ ತರ ನೀರಿನ ನಿರ್ವಹಣೆ ಯಾವ ತರ ಮಾಡ್ತೀರಿ, ಹೇಗೆ? ಅಂದ್ರೆ ಮಾಮೂಲಿ ಕಾಫಿಗೆ ಡ್ರಿಪ್ ಇರಿಗೇಷನ್ ಮಾಡ್ತಿದೀವಿ. ಡ್ರಿಪ್ ಇರಿಗೇಷನ್ ಮಾಡೋದ್ರಿಂದ ಏನ್ ನಮಗೆ ಅಂದ್ರೆ ಕಳೆ ಜಾಸ್ತಿ ಆಗಲ್ಲ, ಈಸಿಗೆ ಗಿಡನು ಚೆನ್ನಾಗಿ ಬರ್ತೈತೆ. ನಾವು ದೇಶಕ್ಕೆ ಹಾಕಿದೀವಿ. ಅಂದ್ರೆ ಅದ್ರಲ್ಲಿ ಎಷ್ಟು ಇಳುವರಿ ಬರ್ಬೋದು ಅಂತ ತಾವು ಮಾಡ್ತಕ್ಕಂತ ಇದ್ರಲ್ಲಿ ಹೇಳೋದಾದ್ರೆ? ಚೆನ್ನಾಗಿ ಒಂದು ಎಕರೆಗೆ ಮಿನಿಮಮ್ 500 ಗಿಡ ಕಾಫಿ ಹಿಡಿಸ್ತೈತೆ. ನಾ ಹಾಕಿ ಒಂದು 300 ಹಾಕಿದೀನಿ. ಮಿನಿಮಮ್ ಅವರೇಜು ಒಂದ್ ಗಿಡದಲ್ಲಿ ಮಿನಿಮಮ್ ಒಂದು ಕೆಜಿ ಹಸಿ ಇದ್ ಬಿಡ್ಬೇಕು, ಕಾಫಿ ಬಿಡ್ಬೇಕು. ಅಲ್ಲಿಗೆ 300 ಗಿಡಕ್ಕೆ 3 ಕ್ವಿಂಟಲ್ ಕಾಫಿ ಸಿಗುತ್ತೆ ಅಂತ ಉದ್ದೇಶಕ್ಕೋಸ್ಕರ ಹಾಕಿದ್ದೀನಿ ಸರ್. ಯಾರು ಹೇಳಿದ್ರು ತಮಗೆ ಕಾಫಿ ಹಾಕ್ಲಿಕ್ಕೋಸ್ಕರ, ಹೆಂಗ್ ಬಂತು ನಿಮಗೆ ಮಾಹಿತಿ? ಅಂದ್ರೆ ಕಾಫಿ ಅಂದ್ರೆ ನಮ್ ತೋಟದಲ್ಲಿ ಈಗ ಈ ಸಪೋಟೋ ಇರೋದ್ರಿಂದ ನಾನು ಜಾಸ್ತಿ ಕೇಳಕ್ ಹೋಗಲ್ಲ, ಅದು ಅಕ್ಕಿ ಪಕ್ಷಿಗಳು ಬಂದು ತಿಂತವೆ. ಮತ್ತೆ ಅಕ್ಕಿ ಪಕ್ಷಿಗಳು ತಿನ್ಬೇಕಾದ್ರೆ ಈ ಕಾಫಿನೂ ತಿಂದು ಬೀಜ ತಂದೆ ಹಾಕಿ, ಒಂದೆರಡು ಗಿಡ ಬೀಜ ಬಿದ್ದಿದ್ವು. ಆ ಬೀಜ ಬಿದ್ದು ಅದ ಒಂದೆರಡು ಗಿಡ ಹುಟ್ಟಿದ್ವು. ಆ ಗಿಡದಲ್ಲಿ ಮಿನಿಮಮ್ ಏನಿಂದ 1 ಕೆಜಿ ಕಾಫಿ ಬಿಡ್ತಿದೆ, ನಾನು ನೋಡಿರಂಗೆ. ಹಂಗಾಗಿ ಆ ಉದ್ದೇಶದಿಂದ ತಂದು ಹಾಕಿದ್ದೀನಿ. ಒಟ್ಟಲ್ಲಿ ತಮ್ಮ ಒಂದು ಎಲ್ಲ ಕೃಷಿಯನ್ನು ಕೇಳಿದಾಗ ಎಷ್ಟು ತಮಗೆ ಆದಾಯ ಎಷ್ಟು ಬರ್ಬೋದು, ಖರ್ಚು ಎಷ್ಟು ಬರ್ಬೋದು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಸರ್, ಈಗ 5 ಎಕರೆಗೆ ಮಿನಿಮಮ್ 3 ಲಕ್ಷ ರೂಪಾಯಿ, 2.5-3 ಲಕ್ಷ ರೂಪಾಯಿ ಬರೀ ಗೊಬ್ಬರದ ಖರ್ಚು ಬರ್ತೈತೆ. 2 ಲಕ್ಷ ರೂಪಾಯಿ ಗೊಬ್ಬರದ ಖರ್ಚು ಬರ್ತೈತೆ ಅವರೇಜು. ನಾವು ಈ ಕೆಲಸ ಎಲ್ಲ ಕೂಲಿ ಎಲ್ಲ ಸೇರಿ ಒಂದು 2-2.5 ಲಕ್ಷ ರೂಪಾಯಿ ಅವರೇಜ್ 5 ಎಕರೆಗೆ ಖರ್ಚು ಬರ್ತೈತೆ. ಆದಾಯದ ಬಗ್ಗೆ? ಆದಾಯ ಅಂದ್ರೆ ಮಿನಿಮಮ್ 1-15 ಲಕ್ಷ ಆದಾಯ ಬರ್ತೈತೆ ಸರ್. ಬರೀ ಅಡಿಕೆಯಿಂದಾನೆ ಎಲ್ಲಾ ಬೆಳೆಗಳಿಂದ? ಎಲ್ಲ ಬೆಳೆದು ಸೇರಿ, ಎಲ್ಲ ತೆಂಗು ಅಡಿಕೆ ಸಪೋಟೋ ಎಲ್ಲ ಸೇರಿ ಒಂದು 1 ಲಕ್ಷ ಆದಾಯ ಬರ್ತದೆ ಸರ್. ಅಂದ್ರೆ ಎಲ್ಲದೂ ಬೆಳಿಬೇಕು ಅಂತಾನ, ಕೇವಲ ಅಡಿಕೆ ಮಾತ್ರ ಬೆಳೆದ್ರೆ ಸಾಕು ಅಂತಾನ? ಅಂದ್ರೆ ಇನ್ನು ಈಗ ಕೋಳಿ ಫಾರಂ ಇದೆ, ಕೋಳಿ ಬಿಡ್ಬೇಕಂತ ಇದೀವಿ. ಸುಮ್ನೆ ಈ ತರ ಎಲ್ಲ ಸಮಗ್ರ ಕೃಷಿ ಇರ್ಬೇಕು ಅನ್ನೋ ತೋರ್ತ ಉದ್ದೇಶದಿಂದ ಆಗಿದ್ದೀನಿ ಸರ್. ತಾವೊಬ್ಬ ಯುವ ಕೃಷಿಕರಾಗಿ ಬೇರೆ ಯುವಕರಿಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ? ಏನಂದ್ರೆ ಅವ್ರವ್ರ ಜಮೀನಲ್ಲಿ ಎಷ್ಟು 1 ಎಕರೆ ಇರುತ್ತೆ, 2 ಎಕರೆ ಇರುತ್ತೆ, ಅವ್ರ ಜಮೀನಲ್ಲಿ ಅವ್ರವ್ರ ಮನೆಗೋಸ್ಕರ ಏನೇನ್ ಬೆಳೆ ಬೆಳ್ಕೊಬೇಕು ಅವ್ರವ್ರೇ ಬೆಳ್ಕೊಂಡ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಸುಮ್ಮನೆ ಈಗ ಅನಾರೋಗ್ಯದಿಂದ ಸುಮ್ಮನೆ ಈಗ ನಾವು ತರಕಾರಿ ಎಲ್ಲ ಬೆಳೀತಾರೆ ಇನ್ನರ್ಗನಿಕಿಂದ, ನಾ ಸಾವಯವ ನಾವೇ ಬೆಳ್ಕೊಂಡು ನಾವೇ ತಿನ್ನೋದ್ರಿಂದ ಒಂದು ಆರೋಗ್ಯನೂ ಚೆನ್ನಾಗಿರುತ್ತೆ, ಮುಂದಿನ ಪೀಳಿಗೆನೂ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶ. ಒಳ್ಳೇದು ಶರತ್ ಅವರೇ, ತಾವು ತಮ್ಮ ಒಂದು ಜಮೀನಿನಲ್ಲಿ ಸಮಗ್ರ ಕೃಷಿಯನ್ನು ತಾವು ಅಳವಡಿಸಿಕೊಂಡು ಒಳ್ಳೆ ಆದಾಯ ಕೂಡ ಬೆಳೀತಾ ಇದ್ದೀರಾ ಅಂತ ಹೇಳಿದ್ರೆ, ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನುಭವನ ಹೇಳಿದ್ದಕ್ಕೆ ತಮಗೆ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಸಮಗ್ರ ಕೃಷಿ ಅನುಭವ ಕುರಿತು ತರೀಕೆರೆ ತಾಲೂಕು ಕಚೇರಿ ಗ್ರಾಮದ ಶರತ್ ಬಿಎಂ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಚ್ಎಂ ಮಹೇಶ್. ಈಗ ಭಜನೆ ಪದಗಳು ಎಸ್ ಸಿ ಗಂಗಾಧರ್ಪ ಮತ್ತು ಸಂಗಡಿಗರಿಂದ. ಜೈ ಗುರು ಮಂಗಳ ಪಾರ್ವತಿ